ಹಿರಿಯವರೇ ಬಹಳ ಆಘೋಷಗಳಿರುತ್ತೆ. ಅದು ಫ್ಯಾಕ್ಟ್. ಆಮೇಲೆ ಅಸ್ಥಿ ಮಜ್ಜೆ ಡ್ಯಾಮ್ ಗೋಲ್ಡ್ ಸೆಟ್ ಬ್ಯಾಲೆನ್ಸ್ ಇಷ್ಟೇ. ದೇಹದೊಳಗೆ ಇರ್ತಕ್ಕಂಥ ಸಂಗತಿಗಳು ಇವೆ. ಎರಡು ತಪ್ಪ ಚರ್ಮ ಮಾಂಸ ಉದಿರ ಮಜ್ಜ ಮೇದು ಅಸ್ಥಿ ಈ ಸಪ್ತ ಧಾತುಗಳಲ್ಲಿ ಸಪ್ತರೂಪನಾಗಿ ಸಪ್ತ ಛಂದಸ್ಸುಗಳಲ್ಲಿ ಸಪ್ತರೂಪನಾಗಿ ಗಾಯತ್ರಿ ಅಷ್ಟು ಜಗತಿ ಅಂತ ಈ ಏಳು ಧಾತುಗಳಲ್ಲಿ ಈ ಏಳು ಛಂದಸ್ಸುಗಳಲ್ಲಿ ಸಪ್ತ ಛಂದಸ್ಸುಗಳಲ್ಲಿ ಸೂರ್ಯನ ಈ ಸಪ್ತ ಛಂದಸ್ಸುಗಳೇ ಸೂರ್ಯನ ಏಳು ಕುದುರೆಗಳು. ಛಂದೋಭಿಮಾನಿ ದೇವತೆಗಳೇ ಸೂರ್ಯನ ವಿಶ್ವಗಳು. ಆ ಸಪ್ತ ಛಂದಸ್ಸುಗಳಲ್ಲಿ ಸೂರ್ಯನ ಸಪ್ತ ರಥ ವಿಶ್ವಗಳಲ್ಲಿ ಸಪ್ತ ಲೋಕಗಳಲ್ಲಿ ತುಂಬಿರತಕ್ಕಂತಹ ಭಗವಂತರನ್ನ ಏಳು ರೂಪಗಳಿಂದ ನೋಡ್ತಕ್ಕಂಥ ಸಪ್ತದಾ ಭವತಿ. ಆಮೇಲೆ ನವಧ ಪುನಶ್ಚ ಏಕಾದಶ ಸ್ಮೃತಃ ನವಧ ಭವತಿ ಒಂಬತ್ತು. ನಮ್ಮ ದೇಹದಲ್ಲಿ ಆ ಏಳಾಯ್ತು. ಏಳು ಇನ್ನೊಂದು ಏಳು ಅಂದ್ರೆ ಏಳು ಜ್ಞಾನೇಂದ್ರಿಯಗಳು ಕಣ್ಣು ಕಿವಿ ನೋವು ಬಾಯಿ ವಾಕ್ ಆಮೇಲೆ ಕರಸನಾದೆ ತ್ವಕ್ ಮನಸ್ಸು ಬುದ್ಧಿ ಅದೇ ಸಪ್ತ. ಇದು ಏಳು ಜ್ಞಾನೇಂದ್ರಿಯಗಳು ಒಳಗಿನ ಜ್ಞಾನ ಸೇರ್ತದೆ. ಈ ಸಪ್ತದೊಳಗೆ ಸಪ್ತರೂಪನಾಗಿರ್ತಕ್ಕಂಥ ಭಗವಂತನನ್ನು ನೋಡ್ತಾರೆ. ಅದಲ್ಲದೆ ಜ್ಞಾನೇಂದ್ರಿಯ ಏಳಲ್ಲ ಒಂಬತ್ತಾಗಿಬಿಡುತ್ತೆ. ಯಾವುದು ಮನಸ್ಸು ಬುದ್ಧಿ ಅಹಂಕಾರ ಚಿತ್ತ ಸೇರಿಸಿಬಿಟ್ರೆ ನವಧಾಮನಃ ಅನುಭವನೆ ಅಂತಾನೆ. ಆಮೇಲೆ ಹತ್ತು ಇಂದ್ರಿಯಗಳು ಮತ್ತು ಅಂತಃಕರಣ ಹನ್ನೊಂದು ಏಕಾದಶ. ಆ ಹನ್ನೊಂದು ಇಂದ್ರಿಯಗಳನ್ನು ಹನ್ನೊಂದು ರೂಪದಿಂದ ನೀವು ತಡಬಹುದು ಅಂತ ಇವರು ಹನ್ನೊಂದು ರೂಪಗಳಿಂದ ನಾನು ಹೋಗ್ತಾರೆ. ಅಂದರೆ ಒಂದೊಂದು ಇಂದ್ರಿಯದಲ್ಲಿ ಇರ್ತಕ್ಕ ಭಗವಂತನ ರೂಪವನ್ನು ಒಂದೊಂದು ರೂಪದಿಂದ ಇವರೇ ಉಪಾಸನೆ ಮಾಡ್ತಾ ನೋಡ್ತಾ ಇರ್ತಾರೆ. ಹೀಗೆ ನವಧಾ ಭವತಿ ಒಂಬತ್ತು ಇನ್ನೊಂದು ಒಂಬತ್ತು ಒಂಬತ್ತು ಹನ್ನೊಂದು ದ್ವಾರಗಳು ಏಕಾದಶ ನವದ್ವಾರೇ ದೇಹಿ ಒಂಬತ್ತು ದ್ವಾರಗಳು. ಆ ಒಂಬತ್ತು ದ್ವಾರಗಳಲ್ಲಿ ಭಗವಂತ ಕೂತು ಬಿಟ್ಟಿದ್ದಾನೆ. ಆ ದ್ವಾರ ಓಪನ್ ಆಗ್ಬೇಕಾದ್ರೆ ಅವನು ತೆರಿಬೇಕು, ಇದ್ರೆ ಆಗೋದಿಲ್ಲ. ಒಂಬತ್ತು ದ್ವಾರಗಳು ಯಾವುದು? ಇದು ಎರಡು ದ್ವಾರ, ಎಡಗಣ್ಣು ಬಲಗಣ್ಣು, ಎಡಗಿ ಬಲಗಿರಿ ಎರಡು ದ್ವಾರ. ಅಂದ್ರೆ ಆ ದ್ವಾರದಲ್ಲಿ ಕೂತು ಜೀವವನ್ನ ನಿರ್ಗಮನ ಕಾಲದಲ್ಲಿ ಆಯಾ ದ್ವಾರದಲ್ಲಿ ಕರ್ಕೊಂಡು ಹೋಗ್ತಾರೆ. ಈ ಎರಡು ದ್ವಾರದಲ್ಲಿ ಕಣ್ಣಿನ ಮೂಲಕ ಕೆಲವು ಜೀವ ಕಣ್ಣಿನ ಜೀವ ಹೋಯಿತು ಅಂತಾರೆ, ಕಿವಿಯಲ್ಲಿ ಜೀವ ಹೋಯಿತು, ಮೂಗಿನಲ್ಲಿ ಆಡಿ ಕಣ್ಣಿನ ದ್ವಾರದ ಮೂಲಕ ಕರ್ಕೊಂಡು ಹೋಗ್ತಾರೆ. ಆ ದ್ವಾರದಲ್ಲಿ ಇರ್ತಕ್ಕ ಎರಡು ಭಗವಂತನ ರೂಪ, ಇಲ್ಲಿ ಇರ್ತಕ್ಕ ಎರಡು ಭಗವಂತನ ರೂಪ. ನಾಲ್ಕು ದ್ವಾರ ಆಯ್ತು, ಇಲ್ಲಿ ಎರಡು ಆರು ದ್ವಾರ ಆಯ್ತು, ಏಳು ಸಪ್ತದಾ ಭವತಿ. ಆಮೇಲೆ ಮಲಮೂತ್ರ ಎಂಟು. ಈ ಒಂಬತ್ತು ಬಾಗಿಲುಗಳಲ್ಲಿ ಒಂಬತ್ತು ರೂಪದಿಂದ ನಿಂತು ಜೀವವನ್ನು ಕರ್ಕೊಂಡು ಹೋಗ್ತಾರೆ. ಸಪ್ತದಾ ಭವತಿ ನವಧಾ ಭವತಿ. ಕೆಳಗಿನ ಸೇರಿಸಿದ್ರೆ ಹೇಳಿದ್ದಂತ ಕೆಳಗಿನ ದ್ವಾರಗಳನ್ನು ಸೇರಿಸಿದ್ರೆ ಪಾಪ ಜೀವಗಳನ್ನು ಕೆಳಗಿನ ಭಾಗದಲ್ಲಿ ಕರ್ಕೊಂಡು ಹೋಗ್ತಾನೆ, ಪುಣ್ಯ ಜೀವಗಳನ್ನು ಮೇಲಿನ ಭಾಗದಲ್ಲಿ ಕರ್ಕೊಂಡು ಹೋಗ್ತಾನೆ. ಆಮೇಲೆ ಇನ್ನೂ ವಿಶೇಷ ಇದೆ ಏನು? ಪುನಶ್ಚ ಏಕಾದಶ ಹನ್ನೊಂದು ಭಾಗದಲ್ಲಿ ಹನ್ನೊಂದು ರೂಪದಿಂದಿದ್ದಾನಪ್ಪ ಅವನು. ಒಂಬತ್ತಾಯ್ತು ಒಂಬತ್ತು ಯಾವುದು? ಒಂಬತ್ತಾಯ್ತಾ? ಎರಡು ಮೂರು ನಾಲ್ಕು ಐದು ಆರು ಏಳು ಮನಮೂತ್ರ ಎಂಟು ಒಂಬತ್ತು ಹತ್ತು. ಹುಟ್ಟುವ ತನಕ ಇರುವ ಭಾಗ್ಯ, ಗರ್ಭದಲ್ಲಿ ಇರುವ ಭಾಗ್ಯ. ಯಾಕೆಂದ್ರೆ ಕುಪ್ಪಳ ಬಳ್ಳಿ ಮೂಲಕ ಹುಟ್ಟು ಸಂಪ್ರದಾಯ ಆಗುತ್ತೆ ಮಕ್ಕಳಿಗೆ, ಆಕ್ಸಿಜನ್ ಸಂಪ್ರದಾಯ. ಹುಟ್ಟುವ ತನಕ, ತಾಯಿಯ ಹೊಟ್ಟೆಯಿಂದ ಕೆಳಕ್ಕೆ ಬೀಳುವ ತನಕ, ಕರುಳ ಬಳ್ಳಿಯಿಂದ ನಾಭಿಯ ಮೂಲಕ ಹುಟ್ಟು ಸಂಪ್ರದಾಯ. ಆದ್ರಿಂದ ಇದು ಹುಟ್ಟುವ ತನಕದ ಬಾಗಿಲು. ಇದು ಹುಟ್ಟಿದ ತಕ್ಷಣ ಕ್ಲೋಸ್ ಆಗ್ಬಿಡುತ್ತೆ ಬಾಗಿಲು. ಬಳ್ಳಿ ಕಟ್ ಮಾಡ್ತಾರೆ, ಕುಪ್ಪಳ ಬಳ್ಳಿಯಲ್ಲಿ ಅದು ಒಂದು ಬಾಗಿಲು. ಆಮೇಲೆ ಸತ್ತ ಮೇಲೆ ಒಂದು ಬಾಗಿಲು, ಹುಟ್ಟುವ ತನಕ ಒಂದು ಬಾಗಿಲು ಓಪನ್ ಇರುತ್ತೆ, ಸತ್ತ ಮೇಲೆ ಒಂದು ಬಾಗಿಲು ಓಪನ್ ಆಗುತ್ತೆ. ಮೋಕ್ಷ ಯೋಗ್ಯರಿಗೆ ಸಹಸ್ರಾರ ಒಂದೊಂದನೇ ಬಾಗಿಲು. ಹೀಗೆ ಪುನಶ್ಚ ಏಕಾದಶ ಸ್ಮೃತ ಏಳಿಂದ ಒಂಬತ್ತಾಯ್ತು ಒಂಬತ್ತು ಹನ್ನೊಂದು ಬಾಗಿಲು. ಹನ್ನೊಂದು ಬಾಗಿಲಲ್ಲಿ ಇತ್ತು, ಹನ್ನೊಂದನೇ ಬಾಗಿಲಲ್ಲಿ ಕರ್ಕೊಂಡು ಹೋದ್ರೆ ಮೋಕ್ಷಗಳು ಇದ್ರೆ ಬೇರೆ ಬೇರೆ ಬಾಗಿಲು ಕಳಿಸಿ. ಅದರ ಮೇಲೆ ಅಷ್ಟೇ ಅಲ್ಲ, ಹನ್ನೊಂದೇ ಬಾಗಿಲಲ್ಲ, ಶತಂಚ ದಶಚ ಏಕಶ್ಚ ಶತಂಚ ನೂರ ಎಂಟು. ನೂರ ಎಂಟು ರೂಪ ಭಗವಂತನದ್ದು, ಅದನ್ನು ಇವರು ನೂರ ಎಂಟು ರೂಪದಿಂದ ನೋಡ್ತಾರೆ. ಆಮೇಲೆ ನೂರ ಒಂದು ರೂಪಗಳಿದೆ, ಅಜಾದಿ ಶತಮೂರ್ತಿ ಮತ್ತು ನಾರಾಯಣ ಸೇರಿ ಕಲಶ ಪೂಜೆಯಲ್ಲಿ ನೂರ ಒಂದು ರೂಪಗಳು. ಆ ನೂರ ಒಂದು ರೂಪಗಳು ಶತಂಚ ಏಕಶ್ಚ ಅದನ್ನು ನೋಡ್ತಾರೆ. ಶತಂಚ ಏಕಶ್ಚ ಅದು ಒಂದೇ ಅಲ್ಲ, ಕಲಶದ ರೂಪ ಅಷ್ಟೇ ಅಲ್ಲ, ಅಜಾದಿ ರೂಪ ಅಲ್ಲ. ಮತ್ತೆ ಶತಂಚ ಏಕಾಚಕೃತಯಸ್ಯ ನಾಡ್ಯ ನೂರ ಒಂದು ನಾಡಿಗಳು. ಆ ನೂರ ಒಂದು ನಾಡಿಗಳ ಮೂಲಕ ನೂರ ಒಂದು ಕಡೆಯಿಂದ ಜೀವವನ್ನು ಹೊರ ಕಳಿಸ್ತಾರೆ. ಬರೀ ಒಂಬತ್ತಲ್ಲ, ಹನ್ನೊಂದಲ್ಲ, ನೂರ ಒಂದಾಯ್ತು. ಅದರಲ್ಲಿ ಪ್ರಧಾನವಾಗಿ ದಶ ಹತ್ತು. ಭಗವಂತ ದಶರೂಪನಾಗಿ ದೇಹವನ್ನು ನೇಮನ ಮಾಡುತ್ತಾನೆ. ಇವರು ದಕ್ಷರು ಹತ್ತು ರೂಪಗಳಿಂದ ಭಗವಂತನ ಹತ್ತು ರೂಪಗಳನ್ನು ಕಾಣುತ್ತಾರೆ, ನೂರು ರೂಪಗಳಿಂದ ಭಗವಂತ ನೂರು ರೂಪಗಳನ್ನು ಕಾಣುತ್ತಾರೆ. ಹಾಗೆ ಏಕಶ್ಚ ದಶಜ ಏಕಶ್ಚ ಶತಂಚ ಏಕಶ್ಚ ನೂರು ನೂರ ಒಂದಾಯಿತು ಹತ್ತಾಯಿತು ಹನ್ನೊಂದು ಹಿಂದೆಗಳಾಗಿ ಆ ಇಂದ್ರಿಯಗಳ ದೇಹದ ದ್ವಾರಗಳು ಹನ್ನೊಂದು ದ್ವಾರಗಳಾಯಿತು ಹತ್ತಾಯಿತು ಹನ್ನೊಂದಾಯಿತು ನೂರಾಯಿತು ನೂರ ಒಂದಾಯಿತು ನೂರ ಎಂಟು ಎಲ್ಲಾ ರೂಪ ಆಗದೆ ಸಹಸ್ರಾಣಿಕೆ ಅಲ್ಲಿಗೆ ಮುಗಿಯಲಿಲ್ಲ. ಮತ್ತೆ ಸಾವಿರ ಸಾವಿರ ರೂಪಗಳಿವೆ, ಅಂದ್ರೆ ಸಾವಿರ ಸಾವಿರ ಅಂದ್ರೆ ಲಕ್ಷಾಂತರ, ಮುಖ್ಯವಾಗಿ ಎಪ್ಪತ್ತೆರಡು ಸಾವಿರ ನಮ್ಮ ನಾಡಿಗಳಲ್ಲಿ. ಆ ಎಪ್ಪತ್ತೆರಡು ಸಾವಿರ ನಾಡಿಗಳ ಮೂಲಕ ಯಾವ ರೂಪದಿಂದ ಜೀವವನ್ನು ಹೊರಗೊಂಡು ಆ ಎಪ್ಪತ್ತೆರಡು ಸಾವಿರ ನಾಡಿಗಳಲ್ಲಿ ಎಪ್ಪತ್ತೆರಡು ಸಾವಿರ ರೂಪದಿಂದ ಬರುವಂತೆ ಇರುವುದನ್ನ ಇವರು ಅಷ್ಟು ರೂಪಗಳನ್ನು ತಾಳಿ ನೋಡಬಹುದು. ಅಂದ್ರೆ ಇದು ಬ್ರಹ್ಮಾದಿ ವಿಶಿಷ್ಟ ಜೀವಗಳಿಗೆ ಮಾತ್ರ ಮುಕ್ತಿಗೆ ಬರುವುದೆಲ್ಲವೂ ಹೀಗೆ ಮಾಡ್ತಾರೆ ಅಂತಲ್ಲ ಅಂತ ಹೇಳಿದ್ರು. ಭೂಮೋಪಾಸನೆ ಮಾಡಿದವರ ಮಹಿಮೆ ಮುಖ್ಯವಾಗಿ ಬ್ರಹ್ಮದೇವರ ವಾಯುದೇವರು ಭಗವಂತ ಎಷ್ಟು ರೂಪ ತಾಳ್ತಾನೆ ಎಷ್ಟು ಅಂತಾರೆ ಸಹಸ್ರ ಭಗವಂತ ಇಪ್ಪತ್ತೆರಡು ಸಾವಿರ ರೂಪ ಧಾರಣೆ ಮಾಡಿದರೆ ನಾಮಿಗಳಲ್ಲಿ ಇವರು ಸಹಸ್ರ ನಿಜ ಇವರು ಎಪ್ಪತ್ತೆರಡು ರೂಪ ಧಾರಣೆ ಮಾಡಿ ಎಪ್ಪತ್ತೆರಡು ಸಾವಿರ ಆಮೇಲೆ ಕೊನೆಯಲ್ಲಿ ವಿಂಶತಿ ಇಪ್ಪತ್ತು ರೂಪಗಳಿಂದ ಇಪ್ಪತ್ತು ರೂಪ ಅಂತಂದ್ರೆ ಇದು ಚಿಲ್ಲರೆ ಬಿಟ್ಟು ಹೇಳುವುದು ಮತ್ತು ಎರಡು ಮೂರು ಉದ್ದೇಶಗಳಿದೆ. ಭಗವಂತನನ್ನು ಮುಖ್ಯವಾಗಿ ಉಪಾಸನೆ ಮಾಡತಕ್ಕಂತಹ ಮಂತ್ರಗಳು ಅಷ್ಟಾಕ್ಷರ ದ್ವಾದಶಾಕ್ಷರ ಮತ್ತು ಗಾಯತ್ರಿ ಎಂಟು ಮೂರು ಇಪ್ಪತ್ನಾಲ್ಕು ಹನ್ನೆರಡು ಇಪ್ಪತ್ನಾಲ್ಕು ಅಷ್ಟಾಕ್ಷರದ ಮೂರು ಪಟ್ಟು ಗಾಯತ್ರಿ ದ್ವಾದಶಾಕ್ಷರದ ಎರಡು ಪಟ್ಟು ಗಾಯತ್ರಿ. ಆದ್ರಿಂದ ಇದು ಗಾಯತ್ರಿ ನಾವು ಮೂರು ಜಪ ಮಾಡಿದ್ರೆ ಅಷ್ಟಾಕ್ಷರ ಮುನ್ನೂರು ಮಾಡಬೇಕು, ದ್ವಾದಶಾಕ್ಷರ ಇನ್ನೂರು ನೇಮ ಗಾಯತ್ರಿ ಆಹತ್ರಿ ಗುಣಂ ಅಷ್ಟಾಕ್ಷರ ಗಾಯತ್ರಿ ಆಹತ್ರಿ ಗುಣಂ ದ್ವಾದಶಾಕ್ಷರ ದ್ವಾದಶಾಕ್ಷರದಿಂದ ಎರಡು ಸತಿ ಒಂದು ಗಾಯತ್ರಿ ಎರಡು ಸತಿ ಸಮಾಧಾನ ಇಪ್ಪತ್ನಾಲ್ಕು ಗಾಯತ್ರಿಯ ಸಮಾನಾಕ್ಷರ ಅಷ್ಟಾಕ್ಷರ ಮೂರು ಸತಿ ಕೊಡೆ ಎಂಟುವರೆ ಇಪ್ಪತ್ನಾಲ್ಕು. ಆದ್ರಿಂದ ಇದು ಮೂರು ಮುಖ್ಯ ಆಗ್ತದೆ ನಮಗೆ. ಉಳಿದ ಮಂತ್ರಗಳ ಜಪ ಮಾಡುವಾಗ ಗಾಯತ್ರಿ ಸಮಾನವಾಗಿ ಮಾಡಬೇಕು ಅಂತ ಹೇಳಲಿಲ್ಲ. ಸಾಮಾನ್ಯವಾಗಿ ಗಾಯತ್ರಿಗೆ ಸಮಾನವಾಗಿರತಕ್ಕಂಥದ್ದು ಗಾಯತ್ರಿಯು ಸಂಬಂಧಪಟ್ಟಂತಹ ಸಾಕ್ಷಾತ್ ಮೂಲ ಮಂತ್ರಗಳು ಅಷ್ಟಾಕ್ಷರ ವಾಸು ವಾಸು ಮೂಲಮಂತ್ರ ಏನುವ ಯತಿ ಅಂತ ವಾಸುದೇವಾತ್ಮಕ ಬ್ರಹ್ಮ ಮೂಲಮಂತ್ರ ಏನುವ ವಾಸುದೇವ ದ್ವಾದಶಾಕ್ಷರ ಮೂಲಮಂತ್ರ ಅಂದ್ರೆ ಅಷ್ಟಾಕ್ಷರ ದ್ವಾದಶಾಕ್ಷರ ಅಷ್ಟಾಕ್ಷರವೇ ಗಾಯತ್ರಿಯ ಎರಡು ಮೂಲಮಂತ್ರ. ಆಮೇಲೆ ಓಂಕಾರ ವ್ಯಾಹತಿ ಅದು ಉಂಟು ಇಲ್ಲಿ ಬಿಡಿ, ಹಾಗಾದ್ರೆ ಅದು ಗಾಯತ್ರಿ ಸೇರಿಕೊಂಡ ಓಂಕಾರ ವ್ಯಾಹತಿ ಗಾಯತ್ರಿ ಸೇರಿ ಸ್ವಾಹಿಯಂ ಅದು ಗಾಯತ್ರಿ ಸೇರಿದ್ರು. ಗಾಯತ್ರಿ ಮೂರು ಉತ್ಪಾದಿಸತಕ್ಕಂಥ ಎರಡು ಮಂತ್ರಗಳು ಓಂಕಾರ ಪ್ರತಿಪಾದ್ಯನಾಗಿರ್ತಕ್ಕಂಥ ಭಗವಂತ ಅಷ್ಟಾಕ್ಷರ ಪ್ರತಿಪಾದ್ಯನಾಗಿ ಎತ್ತು ಅಷ್ಟಾಕ್ಷರದಿಂದ ಅಷ್ಟರೂಪ ಅದೇ ವಿಶ್ವ ದೈಸ ಪ್ರಾಚುರಿಯ ಆತ್ಮ ಅಂತ ಆ ಎಂಟು ರೂಪಗಳು ದ್ವಾದಶಾಕ್ಷರ ಪ್ರತಿಪಾದ್ಯವಾಗಿರತಕ್ಕಂಥ ಕೇಶವಾದಿ ದ್ವಾದಶ ರೂಪ. ಈ ಅಷ್ಟಾಕ್ಷರ ಮತ್ತು ದ್ವಾದಶಾಕ್ಷರ ಒಟ್ಟಿಗೆ ಸೇರಿದ್ರೆ ಎಷ್ಟಾಯ್ತು ಇಪ್ಪತ್ತು ರೂಪಾಯಿ. ಇದನ್ನೇ ಇಪ್ಪತ್ತು ರೂಪಗಳಿಂದ ವಿಶ್ವಾದಿ ಅಷ್ಟರೂಪನನ್ನು ಕೇಶವಾದಿ ದ್ವಾದಶ ರೂಪನನ್ನು ನೋಡಲು ಆಮೇಲೆ ಗಾಯತ್ರಿ ಪ್ರತಿಪಾದ್ಯವಾದ್ದು ವಿಂಶತಿ ಅಂದ್ರೆ ಇಪ್ಪತ್ನಾಲ್ಕು ತಪ್ಪು ಚಿಲ್ಲರೆ ಬಿಟ್ಟು ಇಪ್ಪತ್ತು ಇಪ್ಪತ್ತು ಹೌದಲ್ಲ ಇಪ್ಪತ್ನಾಲ್ಕು ಇಪ್ಪತ್ತು ಭಗವಂತನ ಇಪ್ಪತ್ತು ರೂಪಗಳು ಅಂದ್ರೆ ಚಿಲ್ಲರೆ ಬಿಟ್ಟು ಸರಾಸರಿ ಎರಡು ಸ್ಥೂಲವಾಗಿ ಬಿಡುತ್ತೆ ಇಪ್ಪತ್ತು ನಾಲ್ಕು ರೂಪಗಳು ಅದು ಮತ್ತೆ ಕೇಶವಾದಿ ಚತುರ್ಭುಜದ ಈ ರೂಪಗಳನ್ನ ಗಾಯತ್ರಿ ಪ್ರತಿಪಾದ್ಯವಾದ ಇಪ್ಪತ್ನಾಲ್ಕು ರೂಪಗಳನ್ನ ವಾಸುದೇವ ದ್ವಾದಶಾಕ್ಷರ ಪ್ರತಿಪಾದ್ಯವಾಗಿರುತ್ತೆ ದ್ವಾದಶ ರೂಪಗಳನ್ನ ಅಷ್ಟಾಕ್ಷರ ಪ್ರತಿಪಾದ್ಯವಾಗಿರತಕ್ಕಂಥ ಅಷ್ಟರೂಪಗಳನ್ನ ಇದೆಲ್ಲವನ್ನು ತತ್ತದ್ ರೂಪಗಳು ಸಮಾಸಂಖ್ಯೆ ಸಮಸಂಖ್ಯೆಯ ರೂಪಗಳನ್ನ ತೊಟ್ಟು ಮುಕ್ತರಾಗಿರತಕ್ಕಂಥ ಬ್ರಹ್ಮಾದಿದೆ ಭಗವಂತನನ್ನು ನೋಡಬಲ್ಲದು ಉಪಾಸನೆ ಮಾಡಬಲ್ಲದು ಭಗವಂತ ಎಷ್ಟು ರೂಪದಿಂದ ಕಾಣಿಸಿಕೊಂಡು ಅಷ್ಟು ರೂಪದಲ್ಲಿ ಇವರು ಉಪಾಸನೆ ಮಾಡಬಹುದು ಒಂದು ಅದ್ಭುತವಾದ ಸಿದ್ಧಿ ಸಹಸ್ರಾಣಿ. ಹೀಗೆ ಸ ಏಕಧಾ ಭವತಿ ತ್ರಿಧಾ ಭವತಿ ಪಂಚಧಾ ಸಪ್ತಧಾ ನವಧಾ ಚೈವ ಪುನಶ್ಚ ಏಕಾದಶ ಸ್ಮೃತಃ ಶತಂಚ ದಶಚ ಏಕಶ್ಚ ನೂರ ಒಂದು ರೂಪಗಳು ನೂರ ಎರಡು ರೂಪಗಳು ಹತ್ತು ರೂಪಗಳು ಇವೆಲ್ಲ ಭಗವಂತನ ರೂಪಗಳು. ಅದು ನಾಡಿಗೆ ಸಂಬಂಧಪಟ್ಟು ನೂರ ಒಂದು ರೂಪಗಳು, ಹಾಗೆ ಎಪ್ಪತ್ತೆರಡು ಸಾವಿರ ಮೂವತ್ತಾರು ಸಾವಿರ ಇವೆಲ್ಲ ನಾಡಿಗೆ ಸಂಬಂಧಪಟ್ಟು. ಅಲ್ಲಿಂದ ಕೋಟಿ ಕೋಟಿ ರೂಪ ರೂಪಗಳಿವೆ, ಅಲ್ಲಿಯೂ ಮತ್ತೆ ಭಗವಂತನ ಕೋಟಿ ಕೋಟಿ ರೂಪಗಳಿವೆ, ಪ್ರಾರ್ಥಿಯವರ ಕೋಟಿ ಕೋಟಿ ರೂಪಗಳಿವೆ. ಅದನ್ನೆಲ್ಲವನ್ನೂ ಕೂಡ ಮುಕ್ತಿಯಲ್ಲಿ ನೇರ ಸಾಕ್ಷಿ ಸಾಕ್ಷಾತ್ತಾಗಿಷ್ಟೇ ಒಂದು ವಿಷಯಗಳನ್ನು ಕಾಣಿಸುತ್ತೇವೆ. ಹೀಗೆ ಮುಕ್ತರೇ ಒಂದು ವಿಚಿತ್ರವಾಗಿರ್ತಕ್ಕಂಥ ಮುಕ್ತ ಸ್ಥಿತಿ, ಭೂಮೋಪಾಸಕನ ಭೂಮ ಸ್ಥಿತಿ, ಭೂಮ ಇದು ಬೃಹತ್ತಾದ ಭಯಾನಕವಾದ ಸ್ಥಿತಿ. ಯೋಚನೆ ಮಾಡಿದರೆ ಕನ್ಸೀವ್ ಮಾಡಲಿಕ್ಕೆ ಬಹಳಷ್ಟು ಅದ್ಭುತವಾದಂಥದ್ದು. ಭಗವಂತನ ಅನಂತ ರೂಪಗಳಿಗೆ ಸಮಾನವಾಗಿದೆ, ಅನಂತ ರೂಪಗಳಿಗೆ ಅಷ್ಟೇ. ಸಹಸ್ರ ವಿಶ್ವಾದಿ ಸಹಸ್ರ ರೂಪ ಅನಂತ ರೂಪ ಅನ್ನೋದು ಮಾತ್ರ ಭಗವಂತನ ಸಹಸ್ರ ರೂಪ 72,000 ರೂಪ ಅದೆಲ್ಲ ಬ್ರಹ್ಮದೇವತೆಗಳು ಮುಕ್ತಿಯಲ್ಲಿ ಪಡೀತಾರೆ. ಭಗವಂತನ ಉಪಾಸನೆ ಮಾಡೋದಕ್ಕೋಸ್ಕರ ಜಿದ್ದಿಗಲ್ಲ, ಸಮಾನ ಸ್ಕಂಧತೆಗಲ್ಲ, ಅಷ್ಟು ರೂಪಗಳನ್ನು ಅಷ್ಟು ರೂಪಗಳಿಂದ ಉಪಾಸನೆ ಮಾಡಲಿಕ್ಕೆ. ಈಗ ಆಂಜನೇಯ ರಾಮನ ಉಪಾಸನೆ ಮಾಡಿದ ಆಂಜನೇಯ, ವೇದವ್ಯ ಕೃಷ್ಣರು ಒಂದು ಉಪಾಸನೆ ಮಾಡಲಿಕ್ಕೆ, ಭೀಮ ವೇದವ್ಯಾಸ ಉಪಾಸನೆ ಮಾಡಲಿಕ್ಕೆ ಆಚಾರ್ಯರು, ಅಥವಾ ಮೂರು ರೂಪಗಳಿಂದ ಆಚಾರ ಪೂಜೆ ಅದರ ವಯಸ್ಸಿನಲ್ಲಿ ಅದರಲ್ಲಿ ದರ್ಶನ ಆಯಿತು ಅಂತ ಹೇಳೋದು. ಅವರಿಗೆ ದುರ್ಗ ಪಡೆದ ಆಚಾರ್ಯರಿಗೆ ಏನಿವತ್ತು ಘಂಟಾಮಣಿ ಕೇಳಿಸೋಲ್ಲ, ದೇವ ಸಮರ್ಪಣೆ ಆದ ತಕ್ಷಣ ವಿಸರ್ಜನೆ ಆದ ತಕ್ಷಣ ಅವ ಘಂಟಾಮಣಿ ಬಾರಿಸೋದ್ರೆ ಘಂಟಾಮಣಿ ಏನ್ ಕೇಳೋಲ್ಲ ಒಂದು ಕಥೆ ಗೊತ್ತಿಲ್ಲ. ಅದ್ರ ವಿಚಾರ ದುರ್ಗ ಪಡೆದ ಆಚಾರ್ಯ ಯಾವಾಗ ಬಂದ್ರು ಈ ಒಂದು ಕಥೆ ಪ್ರಚಲಿತವಾಗಿದೆ, ಈ ಕಥೆ ಇರಬಹುದಲ್ಲ ಅಂತ ಹೇಳಿಕೊಂಡು ಆಚಾರ್ಯರು ಪೂಜೆ ಮಾಡ್ತಾ ಕೂತಿದ್ದಾರೆ, ದೇವ ಸಮರ್ಪಣೆಗೆ ಬಾಗಿಲು ಹಾಕಿದ್ದಾರೆ. ಬಾಗಿಲು ತೆರೆಯೋದೇ ಇಲ್ಲ ಅಷ್ಟೊಂದಾದ್ರು ಇವ್ರದ್ದು ಹೊರಗಿನಿಂದ ದ್ವಾದಶ ಸ್ತೋತ್ರ ಎಲ್ಲ ಮುಗಿದ್ರು, ಸಮರ್ಪಣೆ ಅದೆಲ್ಲ ಶ್ಲೋಕಗಳು ಎಲ್ಲ ಮುಗಿದ್ರು, ಸಮರ್ಪಣೆ ಮುಗಿಯುವುದಿಲ್ಲ. ಏನ್ ಕಥೆ ಅಂತ ಎಲ್ಲ ಬಾಗಿಲಿನ ಚಡಿಯಲ್ಲಿ ದುರ್ಗಪಡಿತ ಚಡಿ ಹಾಕಿದ್ರು ಅಂತ. ಅದು ಎರಡು ತರ ಕಥೆ, ಒಂದು ಬದರಿಯಲ್ಲೇ ಇಂತ ಕೆಲವರು, ಕೆಲವರು ಉಡುಪಿಯಲ್ಲೇ ಇಂತ ಎಲ್ಲ ದುರ್ಗಪಡಿತ ಚಡಿ ಎಷ್ಟು ಅಂತಾದ್ರೂ ಇವತ್ತು ಆಚಾರ ಮುಂದಾರ್ತಿ ಪ್ರಾರಂಭ ಆಗುದಿಲ್ಲ, ದೇವ ಸಮರ್ಪಣೆ ಮುಗಿಯುವುದಿಲ್ಲ. ಯಾವಾಗಕ್ಕಿಂತ ಎರಡು ಪಟ್ಟು ಜಾಸ್ತಿ ಆಗ್ಬೋದು. ಏನು ಕಥೆ ಎಲ್ಲ ಹಿಡಿಕಿದಾಗ he had that vision anjane rupadinda ramananna bhima rupadinda krishna nanna mattu madhva rupadinda vyasa pujista iruvante trikru panditarige vishana takshana shrimad krishna angra nishthadi gunagurutama shivananda tirtha ತ್ರೈಲೋಕ್ಯ ಆಚಾರ್ಯ ಭಾಗವತ ಮೂರು ಅವತಾರಗಳನ್ನ ವರ್ಣಿಸತಕ್ಕಂತಹ ವಾಯುಸ್ತುತಿಯನ್ನು ರಚನೆ ಮಾಡಿದ್ರು ಅಂತ ಅನ್ನೋದು ಅದರ ಬಗ್ಗೆ ಇರುವ ಐತಿಹ್ಯ. ಅದಕ್ಕೆ ವಿರುದ್ಧವಾದ ಪ್ರಮಾಣ ಸಿಗುವ ತನಕ ಐತಿಹ್ಯ ಮತ್ತೆ ಪ್ರಮಾಣ ಅಂತ ಅದು ಅಲ್ಲ ಅಂತ ಹೇಳ್ಬೇಕಾ ನಮಗೆ ಆಗುತ್ತೆ, ಅದಕ್ಕೆ ಬೇರೆ ಒಂದು ಪ್ರಮಾಣ ಸಿಗಬೇಕು. ಅದೆಲ್ಲ ಇಂಥ ಸಂದರ್ಭದಲ್ಲಿ ಕಂಡದ್ದು ಸಾಮಾನ್ಯ 17ನೇ ಶತಮಾನದಿಂದ ಈ ಕಥೆಯನ್ನು ಹೇಳಿಕೊಂಡು ಬರ್ತಾ ಇತ್ತು. ಹಿಂದೆ ನಮಗೆ ಸಿಗೋದಿಲ್ಲ, ಯಾಕೆಂದ್ರೆ ವೇದ ಶತಮಾನದಲ್ಲಿ ಸುಳ್ಳು ಸಿಗೋದು ನನಗೆ ಯಾಕೆ ನಾನು ಅದು ಖಚಿತವಾಗಿ ಹೇಳಲಿಕ್ಕೆ ಬರುವುದಿಲ್ಲ. ಇದ್ರ ಇರುವುದು ಯಾಕೆ ಹೇಳಿದೆ ಗೊತ್ತಂತ, ವಾಯುಸ್ಮೃತಿಗೆ ಅತ್ಯಂತ ಪ್ರಾಚೀನ ವ್ಯಾಖ್ಯಾನ ವೇದಾಕೃತಿ ಅಂತ ಬಂದು ವೇದಾಕೃತಿ ಅಂತದ್ದು ತಿರುಗುಂಟಾಚಾರ್ಯ ಬಹಳ ಹತ್ತಿರದವರು, ತಿರುಗುಂಟಾಚಾರ್ಯಕ್ಕೂ ವೇದಾಕೃತಿ ಸಿಗೋದು 50 ವರ್ಷ ಅಂತರೂ ಇಲ್ಲ. ಮತ್ತೆ ಆಚಾರ್ಯರಿಂದ ಸುಮಾರು ಆಚಾರ್ಯದಿಂದ ಇವರು ಸೂರ್ಯ ಮಠದ ಯತಿಗಳು ಅಂತಾನೆ ವೇದಾಕೃತಿ ಹತ್ತನೆಯವರು ಅಂದ್ರೆ ಒಬ್ಬೊಬ್ಬ ಸ್ವಾಮಿಗಳಿಗೆ ಸುಮಾರು 8-8 ವರ್ಷ ಲೆಕ್ಕ ಒಂದು ಪೀಠದ ಲೆಕ್ಕ 80 ವರ್ಷ ಆಚಾರ್ಯರ ನಂತರ 80 ವರ್ಷ ಇವರಿಗೆ ಅಂತ. 80 ವರ್ಷದಲ್ಲಿ ಇವರ ಪೀಠವು ಪೀಠ ಅಂದ್ರೆ ಹುಟ್ಟಿದ್ದ 80 ವರ್ಷ ನಂತರ ಅಲ್ಲ, 80 ವರ್ಷದ ಪೀಠಾಧಿಪತಿ ಮುಗಿತಿವರು ಅಂದ್ರೆ ಆಚಾರ್ಯರು ಎಲ್ಲ ಪುಟ್ಟ ಮಗುವಾಗಿದ್ದಾಗ ಆಚಾರ್ಯರನ್ನು ಖಂಡಿತ ತಿರುಗೊಂಡಿರ್ಬೋದು ಆ ತರ ಇದೆ. ಅದು ಸಾಧ್ಯ ಇಲ್ಲ, ಮಗುವಾಗಿದ್ದಾಗ ಕಾಣುವ ಸ್ವಲ್ಪ ಕಡಿಮೆ. ಅಥವಾ ಆಚಾರ್ಯ ಇವರು ಬಹಳ ಸಮೀಪ, ತಿರುಗು ಪಡೆದ ಆಚಾರ್ಯರು ಬಹಳ ಹತ್ತಿರ, 50 ವರ್ಷವೂ ಅಂತರ ಇಲ್ಲ. ಅಂಥವರು ವಾಯುಸುದ್ದಿ ವ್ಯಾಖ್ಯಾನ ಬರೆದಿದ್ದಾರೆ, ಅವರು ಈ ಕಥೆ ಬರೆಯುವರು. ಆಚಾರ್ಯರಿಂದ ಅವತಾರ ತ್ರಯ ಸ್ವರೂಪ ಆಚಾರ್ಯರ ಅವತಾರ ತ್ರಯಗಳನ್ನು ಅನುಸಂಧಾನ ಮಾಡೋದಕ್ಕೋಸ್ಕರ ವಾಯುಸುದ್ದಿ ರಚನೆ ಮಾಡಿದ್ರು, ಇಷ್ಟೇ ಬರೀತಾರೆ ಅವರು ಈ ಕಥೆ ಬರೆಯುವರು. ಈ ಕಥೆ ಹತ್ತಿರ ಇದ್ರು ತಿರುಗುಣಾಚಾರ್ಯವರಿಗೆ ಒಂದು 25-30 ವರ್ಷ ಅಂತರ, ಬಹಳ 40 ವರ್ಷ. ಆ ಕಥೆ ಅವರ ಕಾಲದಲ್ಲಿ ತುಂಬಾ ವ್ಯಾಪಕವಾಗಿ ಪ್ರಚಲವಾಗಿದ್ದರೆ ಉಲ್ಲೇಖ ಮಾಡಬೇಕಿತ್ತು. ಇದು ನನ್ನ ಗುಮಾನೀಕ ಅದನ್ನ ಅವ್ರು ಯಾವಾಗಲೂ ಪ್ರಚಲ ವ್ಯಾಖ್ಯಾನಕ್ಕಾಗಿ ಈ ಕಥೆ ಮಾಡಲಿಲ್ಲ. ಆಮೇಲೆ ಇನ್ನೊಂದೇನು ಅಂದ್ರೆ ಮತ್ತೊಂದು ಕಥೆ ಉಂಟಲ್ಲ ಹರಿವಾಯು ಸ್ತುತಿ ಸಹ ಅದಕ್ಕೆ ಹರಿಪರವಾಗಿ ಅರ್ಥ ವಾಯುಪರವಾಗಿ ಅರ್ಥ ಮಾಡಬೇಕು, ಎರಡು ಅರ್ಥ ಮಾಡಬೇಕು. ಸ್ತುತಿ ಮಂಗಳ ಹರಿಯರು ವಾಯುದೇವಸ್ಯ ಜಾಸ್ತಿ ಅಂತ ಅವರು ಹೇಳ್ತಾರೆ. ಅದನ್ನು ಅವರು ಪಾಪ ಪ್ರಾಚೀನ ವ್ಯಾಖ್ಯಾನಕಾರರಿಗೆ ಯಾರಿಗೂ ಸ್ವಪ್ನದಲ್ಲಿ ಕಲ್ಪನೆ ಇರಲಿಲ್ಲ. ವಾಯುಸ್ತುತಿ ಮಾತ್ರ ಪರಿಸ್ಥಿತಿ ಅಲ್ಲ ಅಂತ ವೇದಾಂತ ಹೇಳ್ತಾರೆ. ವಾಯುದೇವರ ಸ್ತುತಿ ಏನು ಅಂತ ಸ್ಪಷ್ಟಪಡಿಸ್ತಾರೆ. ಹರಿ ವಾಯುಸ್ತುತಿ ಅಂತ ಹೇಳುವುದಿಲ್ಲ ಯಾವ ಪ್ರಾಚೀನ ವ್ಯಾಖ್ಯಾನಕಾರರು. ಅದು ಹೊಸಬರಿಗೆ ಯಾರಿಗೂ ಪರೋಕ್ಷ ಜ್ಞಾನ ಆಗಬೇಕು. ಹರಿ ವಾಯುಸ್ತುತಿ ಆಚಾರ್ಯ ಯಾರು ಪ್ರಾಚೀನ ವ್ಯಾಖ್ಯಾನಕಾರರು ಹೇಳುವುದಿಲ್ಲ. ವಿಶ್ವಮತ್ಯಂತರ ತನಕ ಯಾರು ಅಲ್ಲಪ್ಪ ಹರಿಸ್ತುತಿ ಹೋಗುದಲ್ಲ ಸರ್ವಶಬ್ದವೂ ಹೋಗೋದ್ ಬರ ಅಲ್ಲ ಅಂತ ಯಾರು ಹೇಳಿದ್ರು. ಹಾಗಾದ್ರೆ ಬರೆಯ ವಾಯುಸ್ತುತಿ ಯಾಕೆ ಶಿವಸ್ತುತಿಗೂ ಹರಿಪರವಾಗಿ ಬರೀರಿ ಅದು ಹರಿಸುತ್ತಿ ಅಥವಾ ಮತ್ತು ವಿಜಯಕ್ಕೆ ಹರಿಪರವಾಗಿ ಅರ್ಥ ಬರೀರಿ ಮತ್ತು ವಿಜಯಕ್ಕೆ ವಿಷ್ಣುಪರವಾಗಿ ಅರ್ಥ ಬರೀರಿ. ವಿಷ್ಣುಪರವಾದಂತಹ ಶಬ್ದವೇ ಇಲ್ಲ ಪ್ರಭುತ್ವ ಮುಕ್ತೇ ಮತ್ತು ವಿಜಯಕ್ಕೆ ವಿಷ್ಣುಪರವಾಗಿ ಬರೀರಿ. ಭಕ್ತರ ತಾತ್ಪರ್ಯ ಗೊತ್ತಬೇಕಲ್ಲ ಎಲ್ಲವೂ ಅಂತತಃ ವಿಷ್ಣುಪರಾವನು ಹೇಳಿದ್ದೀಯ ನನ್ನ ವಾಯುದೇವರ ಸ್ವತ್ತು ಅದನ್ನು ನೀವು ವಿಷ್ಣುಪರವಾಗಿ ಮಾಡಿದರೆ ಭಕ್ತರ ತಾತ್ಪರ್ಯ ವಿವಕ್ಷ ಉಂಟಾಗಿರುವ ಅಂತ ಗೊತ್ತ ಅಂತ ಕೊಡುವ ತ್ರಿಗುರು ಪಂಡಿತಾಚಾರ್ಯರಿಗೆ ಸರ್ವ ಶಬ್ದವು ಭಗವತ್ಪರ ಅನ್ನೋದು ಗೊತ್ತಿತ್ತು. ಆದ್ರೆ ಅವರು ಬರೆದದ್ದು ವಾಯುಸ್ತುತಿ ಅಂತ ವಿಷ್ಣು ಸ್ತುತಿ ಅಂತ ಇದೊಂದು ಭಕ್ತರು ವಿವಕ್ಷಾನೇ ಇಲ್ಲದೆ ನಮ್ಮ ಪಾಂಡಿತ್ಯ ಉಂಟು ಅಂತ ನಾವು ಅರ್ಥ ಬರೆಯೋದಲ್ಲ. ಎಷ್ಟು ಏನ್ ಪ್ರಕಾರ ಅರ್ಥ ವಾಯುಸ್ತುತಿಗೆ ವಿಷ್ಣುಪುರವಾಗಿ ಅರ್ಥ ಮಾಡಬಹುದು. ಶಿವಪುರವಾಗಿ ಪಾಂಡಿತ್ಯ ಇದ್ರೆ ಬೇಕಾದ ಮಾಡಬಹುದು. ನಮ್ಮ ಪಾಂಡಿತ್ಯ ಪ್ರದರ್ಶನ ವಸ್ತು ಸ್ಥಿತಿ ಆಗುವುದಿಲ್ಲ. ಆದ್ರಿಂದ ವಾಯುಸ್ತುತಿ ತ್ರಿಗುರು ಪಂಡಿತಾಚಾರ್ಯರು ವಾಯುವಿನ ಮೂರು ಅವತಾರಗಳನ್ನು ವರ್ಣಿಸುವುದಕ್ಕೆ ಸೂಚನೆ ಮಾಡಿ ಸ್ತುತಿ ಬಂದಂತ ಹರೆಯರು ವಾಯುದೇವಸ್ಥೆ ಜಾಸ್ತಿ ಅಂತ ಹೇಳಿದ್ದೆ. ಯಾಕೆಂದ್ರೆ ಅವರು ಮೊದಲು ವಿಷ್ಣು ಸ್ತುತಿ ಬರೆದಿದ್ದಾರೆ, ಬೇರೆ ಬರೆದಿದ್ದಾರೆ. ವಿಷ್ಣು ಸ್ತುತಿ ವಾಯುದು ಎರಡು ಗ್ರಂಥ ಬರೆದಿದ್ದಾರೆ. ನಾನು ವಿಷ್ಣು ಸ್ತುತಿಯನ್ನು ಬರದೆ ಗುರು ಕುಂದ ವೃತ್ತಿ ಗುರುವೃತ್ತಿ ಜಾಯಿ ಅದರಿಂದ ವಿಷ್ಣು ಸ್ತುತಿಯನ್ನು ಬರದೆ ಮೊದಲಿಂದ ಹೀಗೆ ಕಾಣಿಸಿಕೊಂಡು ಹಾಗೇನೆ ಭಕ್ತರು ಭಗವಂತನ ನೂರಾರು ರೂಪಗಳನ್ನು ನಾವು ನೂರಾರು ರೂಪಗಳನ್ನು ಉಪಾಸನೆ ಮಾಡ್ತಾರೆ. ಇದೊಂದು ವಿಭೂತಿ, ಮುಕ್ತರ ವಿಭೂತಿ, ಭಗವಂತನ ವಿಭೂತಿಯ ಜೊತೆಗೆ ಇನ್ನೆಲ್ಲಿಯೂ ನಮಗೆ ವೈದಿಕ ಸಾಹಿತ್ಯದಲ್ಲಿ ಒಂದೇ ಶ್ಲೋಕ ಮುಕ್ತರು ಸಾವಿರಾರು ರೂಪಗಳನ್ನು ಧಾರಣೆ ಮಾಡಿ ಭಗವಂತನ ಸಾವಿರಾರು ವಿಭೂತಿಯನ್ನು ನೋಡಬಲ್ಲರು. ಅಂದ್ರೆ ಎಲ್ಲ ಮುಕ್ತರಲ್ಲ, ಮುಕ್ತ ಮುಕ್ತರು ಮಹಾದಿಗಳು ಅಂತ ಅಂತಕ್ಕಂಥ ಮಾತು. ಅದಕ್ಕೆ ಆಚಾರ್ಯರು ಬರುತ್ತಾರೆ. ಮುಖ್ಯತಃ ಈ ಉಪಾಸನೆ ಬ್ರಹ್ಮದೇವರಿಗೆ ಸಂಬಂಧಪಟ್ಟದ್ದು, ಎಲ್ಲರಿಗೂ ಅನ್ವಯ ಮಾಡಿಕೊಂಡು ಓದಬೇಡಿ ಎಂದು ಬರೆದು ಬಿಟ್ಟಿದ್ದಾರೆ. ಈ ಭೂಮೋಪಾಸನೆ ಅನ್ನೋದು ಚಿತ್ರಮುಖರಿ. ಅದಕ್ಕೆ ಅಂದ್ರೆ ಆತ್ಮವಿಸ್ಪುನಃ ವಿಷ್ಣುವಿನ ಜೊತೆಗೆ ದಾಂಪತ್ಯ ಜೀವನ ಇದೆಲ್ಲ ಯಾವ ಮುಕ್ತರಿಗೂ ಸಿಗುವಂತಹದ್ದೆಲ್ಲ ಬ್ರಹ್ಮದೇವರಿಗೆ ಮಾತ್ರ ಸಿಗುತ್ತೆ. ಆದರೆ ಮುಕ್ತರ ಒಂದು ವಿಚಿತ್ರವಾದ ವಿಭೂತಿ ಅಂತ ಈ ಉಪನಿಷತ್ತನ್ನು ನಾವು ನೋಡಿದ್ದೇವೆ. ಎಲ್ಲಿಯೂ ಸಿಗದೆ ಏಕ ಮಾತ್ರ ಶ್ಲೋಕ ಮುಕ್ತರ ವಿಭೂತಿ ಅಂತ ವಿಭೂತಿ ಚಿಂತನೆ ಜೊತೆಗೆ ಕೊನೆ ಉಪಸಂಹಾರದ ಒಂದು ಎರಡು ವಾಕ್ಯ ಇದೆ. ಆಮೇಲೆ ಶಾಂತಿ ಪಾಠದ ಅರ್ಥ ಅದನ್ನು ಸಾಯಂಕಾಲ ಮುಕ್ತಾಯ ಮಾಡ್ತಾ ಹೇಳೋಣ. ಈಗ ಸಾಕು. ಓಂ ಆಪ್ಯಾಯಂತು ಮಮಾಂಗಾನಿ ವಾಕ್ ಪ್ರಾಣಶ್ಚಕ್ಷು ಶ್ರೋತ್ರಮಥೋ ಬಲವಿಂದ್ರಿಯಾಣಿ ಚ ಸರ್ವಾಣಿ ಸರ್ವಂ ಬ್ರಹ್ಮೋಪನಿಷದಂ ಮಾಹಂ ಬ್ರಹ್ಮ ನಿರಾಕುರ್ಯಾಂ ಮಾಮ ಬ್ರಹ್ಮ ನಿರಾಕರೋತ್ ಅನಿರಾಕರಣಮಸ್ತು ನಿರಾಕರಣಂ ಮೇಯಸ್ತು ತದಾತ್ಮನಿ ನಿರತೇಯ ಉಪನಿಷತ್ಸು ಧರ್ಮಾಸ್ತೇ ಮಯಿ ಸಂತು ತೇ ಮಯಿ ಸಂತು. ಓಂ ಶಾಂತಿ ಶಾಂತಿ ಶಾಂತಿ. ಆಪ್ಯಾಯಂತು ಮಮಾಂಗಾನಿ ವಾಕ್ ಪ್ರಾಣಶ್ಚಕ್ಷುಶ್ರೋತ್ರಮಥೋ ಬಲಂ ಇಂದ್ರಿಯಾಣಿ ಚ ಸರ್ವಾಣಿ ಸರ್ವಂ ಬ್ರಹ್ಮೋಪನಿಷದಂ ಮಾಹಂ ಬ್ರಹ್ಮ ನಿರಾಕುರ್ಯಾಂ ಮಾಮಾ ಬ್ರಹ್ಮ ನಿರಾಕರೋತ್ ಅನಿರಾಕರಣಮಸ್ತು ನಿರಾಕರಣಂ ಮೇಸ್ತು ತದಾತ್ಮನಿ ನಿರತೇಯ ಉಪನಿಷತ್ಸು ಧರ್ಮಾಸ್ತೇ ಮಯಿ ಸಂತು ತೇ ಮಯಿ ಸಂತು. ಓಂ ಶಾಂತಿ ಶಾಂತಿ ಶಾಂತಿ. ಛಂದೋಗ್ಯ ಉಪನಿಷತ್ತಿನ ಕೊನೆಯ ಎರಡು ವಾಕ್ಯಗಳನ್ನಷ್ಟೇ ಆ ಎಂಟನೇ ಅಧ್ಯಾಯದ ಉಪನಿಷತ್ತಿನ ಕೊನೆಯ ಅಧ್ಯಾಯ ಒಂದು ವಾಕ್ಯ ತಗೊಂಡು ಏಳನೇ ಅಧ್ಯಾಯ ಎಂಟನೇ ಅಧ್ಯಾಯ ಏಳನೇ ಅಧ್ಯಾಯದ ಕೊನೆಯ ಎರಡು ವಾಕ್ಯಗಳನ್ನ ಬಿಟ್ಟಿದ್ದೆ. ಬೆಳಿಗ್ಗೆ ಸಂಜೆ ನಾವು ಉಪಸಂಹಾರ ಮಾಡುವ ಅದರ ಜೊತೆಗೆ ಶಾಂತಿ ಮಂತ್ರ. ಇವಾಗ ಉಪಾಸನೆ ಭಗವಂತನ ಮೋಕ್ಷಪ್ರದವಾಗಿರ್ತಕ್ಕಂಥ ವಾಸುದೇವ ರೂಪದ ಉಪಾಸನೆ, ಸಂಸಾರದಲ್ಲಿ ಜೀವ ನಿಯಾಮಕವಾಗಿ ಒಳಗೆ ಇರತಕ್ಕಂತಹ ಗುರುಪಾಸನೆ, ಎಲ್ಲ ಅವತಾರಗಳಿಗೆ ಗುರುಮುಖವಾಗಿರತಕ್ಕಂತಹ ನಾರಾಯಣ ಗುರುಪಾಸನೆ, ಅದಕ್ಕೆ ನಾರಾಯಣನ ತನಕ ಇರತಕ್ಕಂತಹ ದೇವತಾ ಕಕ್ಷೆಗಳು, ತಾರತಮ್ಯ ಎಲ್ಲವನ್ನೂ ಕೂಡ ಸನತ್ ಕುಮಾರನು ನಾರದರೇ ಉಪದೇಶ ಮಾಡಿದರು. ಇಂಥ ಜ್ಞಾನವನ್ನ ಪೂರ್ಣ ಪ್ರಮಾಣದಲ್ಲಿ ಈ ರೀತಿಯಿಂದ ಉಪಾಸನೆ ಮಾಡಿದವರ ಫಲ ಪೂರ್ಣ ಫಲ ಚತುರ್ಮುಖ ಬ್ರಹ್ಮವಾಯುಗಳಿಗೆ, ಅನಂತರ ಯಥಾಯೋಗ್ಯಂ ಇತರ ದೇವತೆಗಳಿಗೆ ಮನುಷ್ಯರಿಗೆ ಸಿಗುತ್ತದೆ, ಫಲವೂ ಆಯಿತು. ಈಗ ಇಂಥ ಉಪಾಸನೆ ಮಾಡಬೇಕಾಗಿದ್ದರೆ ಬೇಕಾಗಿರ್ತಕ್ಕಂಥ ಪೂರ್ವ ಸಿದ್ಧತೆ ಏನು? ಒಬ್ಬ ಸಾಧಕನಲ್ಲಿ ಏನು ಬೇಕು ಇಂಥ ಉಪಾಸನೆ ಮಾಡಬೇಕಾಗಿದ್ದರೆ? ಅವನ ಒಬ್ಬ ಸಾಧಕನಲ್ಲಿ ಇರಬೇಕಾದಂತಹ ಅಂಶಗಳು ಏನು, ಅಥವಾ ಅವನು ಮಾಡಬೇಕು ಇರಬೇಕಾದ್ದು ಮತ್ತು ಮಾಡಬೇಕು, ಒಬ್ಬ ಸಾಧಕನಲ್ಲಿ ಇರಬೇಕಾದ ಪ್ರಿಯರೆಕ್ಟಿಸಿಟಿ ಏನು, ಮತ್ತೆ ಅವನು ಮಾಡಿಕೊಳ್ಳಬೇಕಾದ ಸಾಧಿಸಬೇಕಾದ ಕೆಲವನ್ನ ಇರದೇ ಇದ್ದದ್ದನ್ನು ಮಾಡಲಿಕ್ಕೆ ಬರೋದೇ ಇಲ್ಲ. ಅದರಿಂದ ಇರತಕ್ಕಂಥದ್ದು ಒಂದು ಇದ್ದದ್ದನ್ನು ಮತ್ತೆ ನಾವು ಬೆಳೆಸಿಕೊಳ್ಳತಕ್ಕಂಥದ್ದು, ಅಂದ್ರೆ ಒಬ್ಬ ಸಾಧಕನಲ್ಲಿ ಇರಬೇಕಾದ ಬೆಳೆಸಿಕೊಳ್ಳಬೇಕಾದಂತಹ ಪೂರ್ವಭಾವಿ ಅಂಶಗಳೇನು ಅನ್ನುವುದನ್ನ ಹೇಳ್ತಾರೆ. ಅಲ್ಲಿ ಉಪದೇಶ ಮುಂದೆ ಹೋಗುತ್ತೆ. ಏನು ಅಂದ್ರೆ ಆಹಾರ ಶುದ್ಧವು ಸತ್ವಶುದ್ಧಿ, ಸತ್ವಶುದ್ಧವು ಧ್ರುವ ಸ್ಮೃತಿ, ಸ್ಮೃತಿಲಂಭೇ ಸರ್ವ ಗ್ರಂಥೀನಾಂ ವಿಪ್ರಮೋಕ್ಷ. ನಮಗೆ ಉಪನಿಷತ್ತುಗಳನ್ನ ಅಥವಾ ಶಾಸ್ತ್ರಗಳನ್ನ ಓದಿ ಅವುಗಳಿಂದ ಅಧ್ಯಾತ್ಮದ ಪ್ರಮೇಯ ಅರ್ಥ ಆಗಬೇಕಾಗಿದ್ದರೆ ಮೊದಲು ಸತ್ವಶುದ್ಧಿ ಆಗಬೇಕು. ಸತ್ವಶುದ್ಧಿ ಅಂದ್ರೆ ಶುದ್ಧವಾದ ಮನಸ್ಸು ಬೇಕು. ವೆನ್ ಮೈಂಡ್ ಗೆಟ್ಸ್ ಪೊಲ್ಯೂಟೆಡ್ ದ ಥಿಂಗ್ಸ್ ಆಲ್ಸೋ ಗೆಟ್ ಪೊಲ್ಯೂಟೆಡ್. ಅಶುದ್ಧವಾದ ಮನಸ್ಸು ಅಶುದ್ಧವಾದ ಸಂಗತಿಯನ್ನೇ ಗ್ರಹಿಸುತ್ತದೆ. ಸತ್ವಂ ಅಂದ್ರೆ ಮನಸ್ಸು. ಅದರಿಂದ ಶುದ್ಧವಾದ ಮನಸ್ಸು ಇಲ್ಲದೆ ಅಧ್ಯಾತ್ಮದ ಪ್ರವೇಶ ಇಲ್ಲ. ಅದು ಅಶುದ್ಧವಾದ ಸಂಗತಿಗಳನ್ನೇ ಗ್ರಹಣ ಮಾಡಿ ಅದನ್ನೇ ನಂಬಿ ಅದರಲ್ಲೇ ದಾರ್ಢ್ಯ ಅದರಲ್ಲೇ ಆವೇಶ ಎಲ್ಲ ಬಂದ್ಬಿಡುತ್ತೆ. ಅದನ್ನ ಮೊದಲು ಅಧ್ಯಯನ ಮಾಡುವುದಕ್ಕೆ ಬೇಕಾಗಿರತಕ್ಕಂಥದ್ದು ಶುದ್ಧವಾದ ಮನಸ್ಸು, ಅಂದ್ರೆ ಸಾತ್ವಿಕವಾದ ಮನಸ್ಸು. ಅದು ತರುವಂತಹದ್ದಲ್ಲ, ಇರುವಂತ ಸಾತ್ವಿಕ ಎಲ್ಲೋ ಒಂದು ಪರ್ಚೇಸ್ ಮಾಡಿ ಸಾತ್ವಿಕತೆಯನ್ನು ತಂದುಕೊಳ್ಳಿಕ್ ಬರುವುದಿಲ್ಲ. ಮನಸ್ಸು ಸಾತ್ವಿಕವಾಗಿದ್ದರೆ ಅಂದ್ರೆ ಅದು ಜೀವ ಸ್ವಭಾವದಿಂದ ಬರಬೇಕಾದ ಜೀವ ಸ್ವಭಾವವೇ ಸಾತ್ವಿಕವಾಗಿದ್ದು ಮನಸ್ಸು ಸಾತ್ವಿಕವಾದರೆ ಆ ಸಾತ್ವಿಕವಾದ ಮನಸ್ಸು ಶುದ್ಧ ಸಾತ್ವಿಕವಾಗಿರುವುದಿಲ್ಲ. ಯಾಕೆಂದ್ರೆ ಮನಸ್ಸು ಅನ್ನು ಯಾವಾಗಲೂ ಪರಿಸರದ ಪ್ರಭಾವಕ್ಕೆ ಒಳಗಾಗಿರುತ್ತದೆ. ಆದ್ದರಿಂದ ಶುದ್ಧವಾದ ಮನಸ್ಸು ಕೂಡ ಏನೋ ಸಾತ್ವಿಕವಾದಂತಹ ಸ್ವಭಾವ ಇದೆ, ಆದರೆ ಅದು ನಾವು ಅದನ್ನು ಶುದ್ಧವಾಗಿ ಇಟ್ಟುಕೊಳ್ಳದೆ ಶುದ್ಧವಾಗಿಬಿಡುತ್ತೆ. ಆದ್ದರಿಂದ ಅದನ್ನು ಸತ್ವಶುದ್ಧಿ ಶುದ್ಧವಾದ ಸಾತ್ವಿಕ ಸ್ವಭಾವದ ಮನಸ್ಸನ್ನ ಶುದ್ಧವಾದ ಮನಸ್ಸನ್ನ ಪ್ಯೂರ್ ಮೈಂಡ್ ಬೆಳೆಸಿಕೊಳ್ಳಬೇಕು. ಹೇಗೆ? ಅದಕ್ಕೆ ಎರಡು ವಿಧಾನಗಳಿವೆ. ಒಂದು, ನಾವು ಆಹಾರ ಶುದ್ಧಿ ಸಾತ್ವಿಕವಾದ ಆಹಾರವನ್ನು ತಿಂದರೆ ಸಾತ್ವಿಕವಾಗಿ ಮನಸ್ಸು ಕೆಲಸ ಮಾಡುತ್ತೆ. ಯಾಕೆಂದ್ರೆ ಈ ಅಧ್ಯಾಯದಲ್ಲೇ ನಾವು ಪ್ರಾರಂಭದಲ್ಲಿ ಆರನೇ ಅಧ್ಯಾಯದಲ್ಲಿ ಉದ್ದಾಲಕನ ಕಥೆಯಲ್ಲಿ ನೋಡಿದ್ದೀವಿ, ನಾವು ತಿಂದ ಆಹಾರ ಅನ್ನದ ಸಟ್ಲೆಸ್ಟ್ ಪೋರ್ಷನ್ ಇಸ್ ಗೋ ಟು ಮೈಂಡ್. ಅದರಿಂದ ನಮ್ಮ ಉಂಡ ಅನ್ನ ನೇರ ಅದರ ಸೂಕ್ಷ್ಮಾಂಶ ಹೋಗಿ ನಮ್ಮ ಬ್ರೈನ್ ಸೆಲ್ಸ್ ಮೇಲೆ ಕೆಲಸ ಮಾಡ್ತಾರೆ. ಅದರಿಂದ ಎಲ್ಲ ಕುಂಚಿತ ಅವನೇನ್ ತಿಂತಾನೆ ಅದಕ್ಕೆ ತಕ್ಕಂತೆ ಅವನ ಬುದ್ಧಿ ಮನಸ್ಸು ಅದಕ್ಕೆ ತಕ್ಕಂತೆ ಅದನ್ನ ಬಹಳ ಜಡವಾದ ಆಹಾರ. ಅದಕ್ಕೋಸ್ಕರ ಕೃಷ್ಣ ಭಗವದ್ಗೀತೆಯಲ್ಲಿ ಸಾತ್ವಿಕ ರಾಜಸ ತಾಮಸ ಅಂತ ಮೂರು ವಿಧ ಆಹಾರವನ್ನು ಪಟ್ಟಿ. ಯಾಕೆ ಅಂದ್ರೆ ನಮಗೆ ದೇಹಕ್ಕೆ ಒಳ್ಳೆಯದಾದ ಆಹಾರ ತಗೊಳ್ಬೇಕು ಅಂತ ಡಾಕ್ಟರ್ಗಳು ಹೇಳಿದ್ರು. ಆದರೆ ಯಾವ ವೈದ್ಯಶಾಸ್ತ್ರವು ನಮ್ಮ ಆಯುರ್ವೇದ ಬಿಡಿ ಬಿಟ್ರೆ ಯಾವುದೇ ವೈದ್ಯಶಾಸ್ತ್ರ ದೇಹಕ್ಕೆ ಸಂಬಂಧಪಟ್ಟು ಮನಸ್ಸು ಹೊಂದಿದೆ ಅದನ್ನು ಮನಸ್ಸಿನ ಆರೋಗ್ಯಕ್ಕೆ ಪೋಷಕವಾದ ಆಹಾರ ತಗೊಳ್ಬೇಕು ಅಂತ ಯಾವ ವೈದ್ಯ ಶಾಸ್ತ್ರ ನೋಡಿದೆ. ಅವರಿಗೆ ದೇಹ ಮತ್ತೆ ಆರೋಗ್ಯಕ್ಕೆ ಬೇಕಾದ ಮಾತ್ರ ಅದು ವೆಜ್ ಫುಡ್ ಯಾವುದು, ಅಲ್ಲಿ ಎಷ್ಟು ವಿಟಮಿನ್ಸ್ ಇದೆ, ಎಷ್ಟು ಐರನ್ ಕಂಟೆಂಟ್ ಇದೆ, ಅದು ಎಷ್ಟು ಕ್ಯಾಲೋರೀಸ್ ತಗೊಳ್ಬೇಕು, ಎಲ್ಲ ದೇಹಕ್ಕೆ ಸಂಬಂಧಪಟ್ಟ ವಿಷಯ. ಅದರಿಂದ ಬುದ್ಧಿ ಮೇಲೆ ಏನು ಪರಿಣಾಮ ಆಗುತ್ತೆ, ಈ ವಿಷಯ ಯೋಚನೆಯೇ ಮಾಡಲಿಲ್ಲ ಮಾಡರ್ನ್ ಮೆಡಿಕಲ್ ಸೈನ್ಸ್. ಆದರೆ ಪ್ರಾಚೀನರು ಮನುಷ್ಯನಿಗೆ ದೇಹಕ್ಕಿಂತಲೂ ಅಗತ್ಯವಾದಂತಹ ಒಂದು ಸಂಗತಿ ಬುದ್ಧಿ. ಬುದ್ಧಿ ಕೆಟ್ಟು ಲಟ್ಟ ದೇಹ ಇದ್ದು ಏನು ಉಪಯೋಗ? ಆದ್ರಿಂದ ಬುದ್ಧಿಯ ಮೇಲೆ ಆಹಾರದ ಪರಿಣಾಮ ಏನು ಅನ್ನೋದು ಬಹಳ ಮುಖ್ಯ. ಯಾವುದು ದೇಹಕ್ಕೆ ಒಳ್ಳೆಯದಾದರೂ ಬುದ್ಧಿಗೆ ಒಳ್ಳೆಯ ಪರಿಣಾಮ ಮಾಡುವುದಿಲ್ಲವೋ ಅಂತ ಆಹಾರವನ್ನು ಬಿಟ್ಟುಬಿಡಿ. ಎಷ್ಟೋ ನಮ್ಮ ದೇಹಕ್ಕೆ ಆರೋಗ್ಯಕರವಾದಂತಹ ಆಹಾರಗಳನ್ನು ಪ್ರಾಚೀನರು ನಿಷಿದ್ಧ ಅಂತ ಹೇಳಿದ್ದ. ಅದ ಕಾರಣ ಏನಂದ್ರೆ ಆರೋಗ್ಯಕ್ಕೆ ಬಾರಿ ಒಳ್ಳೇದು, ದೇಹಕ್ಕೆ ಒಳ್ಳೇದು, ಆದರೆ ಅದು ಬುದ್ಧಿಗೆ ಮಾಂದ್ಯ ಕಾರಣ, ಅಥವಾ ಬುದ್ಧಿಯನ್ನ ಬುದ್ಧಿ ಮಾಂದ್ಯಕ್ಕೆ ಕಾರಣವಾದರೆ, ಅಥವಾ ಬುದ್ಧಿಯನ್ನ ಸ್ಟಿಮ್ಯುಲೇಟ್ ಮಾಡುವಂತ ಪ್ರಚೋದನೆ ಮಾಡುವಂತಾದ್ರೆ ಅದು ಬೇಡ ತಿನ್ಬೇಡಿ, ಬುದ್ಧಿ ಶುದ್ಧಿಯನ್ನು ಹಾಳುಮಾಡುತ್ತೆ, ಟೆಂಪ್ಟ್ ಮಾಡುವುದು, ಪ್ರವೋಕ್ ಮಾಡುವಂಥದ್ದು ಅಂತಹ ಆಹಾರವನ್ನು ತಿನ್ನು ಮಾಡಬಹುದು. ಆದ್ರಿಂದ ಅದಕ್ಕೋಸ್ಕರ ದೇಹಕ್ಕೆ ಒಳ್ಳೇದು ಮಾತ್ರ, ಮನಸ್ಸಿನ ಮೇಲೆ ಈ ಆಹಾರದ ಪರಿಣಾಮ ಏನು ಅಂತ ಯೋಚನೆ ಮಾಡಿ ಶುದ್ಧವಾದ ಆಹಾರವನ್ನು ತಂದು, ಅಂದರೆ ಮನಸ್ಸು ಶುದ್ಧವಾಗಿರುತ್ತದೆ. ಆ ಶುದ್ಧವಾದ ಆಹಾರ ಹಿಂದಿನವರ ಆಹಾರದಲ್ಲಿ ಇದೊಂದಾಯಿತು, ತೆಗೆದುಕೊಳ್ಳುವ ಆಹಾರ ಅದು ಸಾತ್ವಿಕವೋ ರಾಜಸವೋ ತಾಮಸವೋ. ಸಾತ್ವಿಕ ಆಹಾರ ಕೂಡ ಸಾತ್ವಿಕರಿಂದ ಬಂದ ಆಹಾರವೋ ರಾಜಸರಿಂದ ಬಂದ ಆಹಾರವೋ ತಾಮಸರಿಂದ ಬಂದ ಆಹಾರವೋ ಕೂಡ ಸಾತ್ವಿಕ ಆಹಾರವನ್ನೇ ಒಬ್ಬ ತಾಮಸನಿಂದ ನಾವು ತಗೊಂಡ್ಬಿಟ್ರೆ ಆ ಅನ್ನದಲ್ಲಿ ಅವನ ತಾಮಸಿಕ ಅಂಶ ಕಂಟೆಂಟ್ ಇರ್ತದೆ, ಅದರಿಂದ ಅದು ನಮ್ಮ ಮನಸ್ಸನ್ನು ಕೆಡಿಸಿಬಿಡ್ತೀವಿ. ಹಾಗಾಗಿ ತುಂಬಾ ಜಾಗೃತಿ. ಅದಕ್ಕೋಸ್ಕರ ಹಿಂದೆ ಸಾಮಾನ್ಯವಾಗಿ ಪ್ರಾಣ ಸ್ವೀಕಾರ ಮಾಡುವುದಿಲ್ಲ ಅಂತ ನಿಯಮ ಯಾಕೆ ಮಾಡ್ತಿದ್ದು ಅಂದ್ರೆ ಇನ್ನೊಬ್ಬರ ಅನ್ನ ಭೋಜನ ಮಾಡಬಾರದು ಅಂತ ಶಾಸ್ತ್ರದ ನಿಷೇಧ ಏನು ಇಲ್ಲ. ಆದರೆ ಈ ಒಂದು ಮನೆಗೆ ನೀವು ಊಟಕ್ಕೆ ಹೋದ್ರೆ ಮತ್ತೊಂದು ಮನೆಯಲ್ಲಿ ಕೂಡಿದ್ದಾರೆ, ಕಡೆಗೆ ಊಟಕ್ಕೆ ಹೋಗೋದೇ ಒಂದು ಪ್ರೋಗ್ರಾಮ್ ಆಗಿಬಿಡ್ತು. ನಿಮ್ಸ ನಾಳೆಯಲ್ಲಿ ಊಟ, ಒಂದು ದಿವಸಕ್ಕೆ ಯಾರು ಕರೀದಿದ್ರೆ ಅವ್ರು ತಲೆ ಸಿಗುತ್ತೆ, ಯಾರು ಕರೀಲೇ ಒಂದು ಮನೆಯಲ್ಲಿ ಊಟ ಮಾಡಬೇಕಾಯ್ತಲ್ಲ, ಅದೇ ಬೇಜಾರಾಗಿ ಶುರುವಾಗುತ್ತೆ. ಕಡೆ ಊಟವೇ ಒಂದು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಐಟಮ್ ಆಗಿಬಿಡ್ತು. ಆಮೇಲೆ ಒಬ್ರು ಚಾಯ್ಸ್ ಮಾಡಿ, ಇಲ್ಲಪ್ಪ ಕೆಲವೇ ಮನೆ ಹೋಗೋದು, ಯಾರೋ ಸಾಗೋದು ಕೂಡಲೇ ಅಲ್ಲಿ ಒಂದು ಕಡೆ ಊಟ ಇನ್ನೊಬ್ಬರು ಬರುವಲ್ಲ ಅಂತ ಹೇಳಿದ್ರೆ ಏನು, ಅವ್ರು ಕರೆದ್ರೆ ಹೋಗ್ತೀರಿ, ನಾವು ಕರೆದ್ರೆ ಹೋಗೋದಿಲ್ಲ, ಹೌದಪ್ಪ ನಿಮ್ಗೆಲ್ಲ ದೊಡ್ಡವರ ಕರೆದ್ರೆ ಮಾತ್ರ ಹೋಗುದು, ನಮ್ಮ ಮನೆಗೆಲ್ಲ ಯಾಕೆ ಬರ್ತೀರಿ ಎಂದು ಶುರುವಾಗುತ್ತೆ. ಆದ್ರಿಂದ ಆಹಾರದಲ್ಲಿ ನೀವು ಚಾಯ್ಸ್ ಇಲ್ಲ, ಮತ್ತೆ ಹೋಗಿ ಇಷ್ಟು ಮಾಡಿ ಬರಹಣ್ಣ ಎಲ್ಲ ಕಡೆ ಹೋಗ್ಬೇಕಾಗತ್ತೆ. ಆವಾಗ ತಾಮಸಿಗೆ ಫುಡ್ ಅನಿವಾರ್ಯವಾಗಿ ತಗೊಳ್ಳೋಕೆ ಶುರು ಆಗುತ್ತೆ. ಅದಕ್ಕೋಸ್ಕರ ಆಹಾರ ಸೇವನೆ ಮಾಡ್ತೀವಿ, ಬೇರೆ ಕಡೆ ಆಹಾರ ಸೇವನೆ ಮಾಡ್ತೀವಿ ಸಮಾಜ, ಅದು ಇಷ್ಟೇ ಉದ್ದೇಶ. ಮತ್ತೆ ಇನ್ನೊಬ್ಬರ ಮನೆ ಆಹಾರ ಸೇವನೆ ಮಾಡಬಾರದಂತ ಇರಲಿಲ್ಲ, ಯಾಕೆಂದ್ರೆ ಇನ್ನೊಬ್ಬರ ಮನೆಯ ಆಹಾರವೇ ಸೇವಿಸಬೇಕು ಸನ್ಯಾಸಿಗಳು, ಹೌದನ್ನು ಅದು ಅಧರ್ಮ ಆಗಿದ್ದರೆ ಸನ್ಯಾಸಿಗಳು ಪರಮ ಧರ್ಮ, ಅದು ಅವರಿಗೆ ಸ್ವಂತ ಅಡಿಗೆ ತಿನ್ನೇ ಇಲ್ಲ, ಅವರು ಭಿಕ್ಷಾಣಿ, ಇನ್ನೊಬ್ಬರ ಮನೆಯನ್ನವೇ ತಿನ್ನಬೇಕು. ಹಾಗಾಗಿ ಅನ್ನ ನಿಷಿದ್ಧ ಅಲ್ಲ ಶಾಸ್ತ್ರದಲ್ಲಿ. ಅದರಿಂದ ಗೃಹಸ್ಥನಿಗೆ ಬಹಳ ಸಮಸ್ಯೆ ಅದು, ಆ ಎಚ್ಚರ ಬೇಕು. ಸನ್ಯಾಸಿಗಳಿಗೆ ಆ ಸಮಸ್ಯೆ, ಅವರು ಭಿಕ್ಷೆ ಹೋಗುವಾಗ ಇಲ್ಲಿ ಊರಲ್ಲಿ ಸಾತ್ವಿಕರ ಮನೆಯವರು ಸ್ವಾಮಿ ನಾನು ನಾಳೆ ಭಿಕ್ಷೆ ಹೋಗುದು ಕೇಳಿಕೊಂಡು ಹೋಗುವುದಲ್ಲ, ಯಾರ ಮನೆಯಲ್ಲಿ ಭಿಕ್ಷೆ ಹಾಕಿದ್ರು ತಗೊಳ್ತಿದ್ರು. ಈಗದ ಹಾಗಲ್ಲ, ಯೋಚನೆ ಮಾಡಿ, ಹಿಂದೆ ಭಿಕ್ಷೆ ಇದ್ರೆ ಮನೆಯಲ್ಲಿ ಅಡಿಗೆ ಮಾಡಿ ತಂದುಕೊಡುದು. ಈಗ ಸ್ವಾಮಿ ಭಿಕ್ಷೆ ಮಾಡಬೇಕಾದ್ರೆ ಮೊದಲು ಮಠದ ಅಡಿಗೆಯವರು ಹೋಗ್ಬೇಕು, ಮನೆಯವರು ಅಡಿಗೆ ಮಾಡಿದ್ರೆ ಆಗುವಲ್ಲ. ಹಾಗಿರ್ಲಿ, ಮನೆಯಲ್ಲಿ ಅಡಿಗೆ ಮಾಡಿ ಆಚಾರ್ಯರು ಋಷಿಕೇಶಕ್ಕೆ ಹೋಗಿದ್ದಾಗ, ಬದ್ರಿಂದ ಋಷಿಕೇಶಕ್ ಬಂದ ನಿಂತುಕೊಳ್ಳುವಾಗ ನಮ್ ಭಿಕ್ಷಾ ಸ್ವೀಕಾರ ಮಾಡಬೇಕು, ನಮ್ ಭಿಕ್ಷಾ ಸ್ವೀಕಾರ ಮಾಡಬೇಕು ಅಂತ ಜನ ಕೇಳಿಕೊಂಡ್ರ. ಆಚಾರ್ಯ ಮರುದಿವಸ ಅವರನ್ನು ಹಾಕಿದ್ದ, ಒಂದು 5-6 ಜನ. ನೀವು ಎಷ್ಟು ಜನರು ಭಿಕ್ಷಾ ಕೊಡಬೇಕು ಹಾಕ್ಬೇಕು ಅಂತ ಎಲ್ಲ ತರ್ರಿ ಅಂತೇಳಿ, ಒಂದೇ ದಿವಸ ಎಲ್ಲ ತರ್ರಿ ನಾನು ತಗೋತೀನಿ. ಅಷ್ಟೂ ಮಂದಿ ಹಾಕಿರೋ ಭಿಕ್ಷೆಯನ್ನು ಒಂದೇ ದಿವಸ ತಗೊಂಡು ಹೋಗ್ತಾರೆ. ಅಂದ್ರೆ ಹಾಗೆ ಭಿಕ್ಷೆ ಇದ್ರೆ ಮನೆಯಲ್ಲಿ ಅಡಿಗೆ ಮಾಡಿ ತಂದು ಹಾಕು, ಎದುರುಗಳಿಗೆ ತಂದು ಕೊಡು ಹೊರತು ಈಗ ಹಾಗೆ ಸ್ವಾಮಿಗಳೇ ಕರ್ಕೊಂಡು ಹೋಗಿ ಅಡಿಗೆ ಮಾಡಿಸುವಂತಹ ಸಂಪ್ರದಾಯ ಇರಲಿಲ್ಲ. ಯಾಕೆಂದ್ರೆ ಹಂಗ್ ಮಾಡಿದ್ರೆ ಏನಾಯ್ತು ಹೇಳಿ, ಒಬ್ಬ ಅಡಿಗೆಯನ್ನು ನಾವು ಇಟ್ಕೊಂಡು ಹೋಗುತ್ತದೆ ಅಥವಾ ಯಾರೋ ಅಡಿಗೆಯನ್ನು ಇಟ್ಕೊಂಡು ಯಾಕೆ ಆಚಾರ ಪಡೆಯುವಂತಿಗೆ ಬೇಕಾಗುತ್ತೆ ಮೇಲೆ ಆಗುತ್ತೆ ಅಂತ ಹೇಳಿದ್ರೆ ಎಂತ ಒಬ್ಬ ಅಡಿಗೆಯನ್ನು ಇಟ್ಕೊಂಡು ಏನ್ ಮಾಡಿದ್ರೆ ಆಯ್ತು, ಒಬ್ಬ ಬ್ರಾಹ್ಮಣನನ್ನ ಅವನು ವೇದಾಧ್ಯಯನ ಮಾಡಬೇಕಾದವನ್ನು ಬಿಟ್ಟು ಅಡಿಗೆ ಮಾಡೋದನ್ನು ಮಾಡಿದ್ರೆ ಒಬ್ಬ ಬ್ರಾಹ್ಮಣನ ಆತಿಥ್ಯಕ್ಕೆ ನಾವು ಕಾರಣ ಆಗಿಷ್ಟು ಎಲ್ಲಾ ಮಠಗಳು ಅನೇಕ ಬ್ರಾಹ್ಮಣರ ಆತಿಥ್ಯಕ್ಕೆ ಕಾರಣ ಆಗ್ತಾ ಇವೆ ಅಂದ್ರೆ. ಅದರಿಂದ ಬ್ರಾಹ್ಮಣನ ಹತ್ರ ಅಡಿಗೆ ಮಾಡಿಸುವ ರೈಟ್ ಯಾರಿಗೂ ಇದೆ ನಿಜವಾಗಿ. ಭೀಮಸೇನ ಅದಕ್ಕೋಸ್ಕರವೇ ಅಡಿಗೆ ಮಾಡಬೇಕಾಗಿತ್ತು ವಿರಾಟ್ ನಗರದಲ್ಲಿ, ಅದಕ್ಕೋಸ್ಕರ ಶೂದ್ರವೇ ಶಸ್ತ್ರತೋ ಭಗವಂತನಾಗಿ ಅಡಿಗೆ ಮಾಡಬೇಕು ಅಂದ್ರೆ ಬ್ರಾಹ್ಮಣ ಅಡಿಗೆ ಮಾಡಿಬಿಡಲ್ಲ, ಬ್ರಾಹ್ಮಣ ವೇದ ಪಾರಾಯಣ ಮಾಡಿದ್ರು ಅಡಿಗೆ ಮಾಡಿ ಬರಬೇಕು. ಅದಕ್ಕೆ ಶೂದ್ರವೇ ಸಹ ತತ್ವ, ನಾನು ಶೂದ್ರ ಅಂತ ಹೇಳ್ಕೊಂಡು ಭೀಮಸೇನ ಹೋದ. ಶಾಸ್ತ್ರೀಯ ವಿಷಯಗಳು ಇವತ್ತು ಹೇಳೋದೇ ಆಗಲೇ ಆಗ